ಶ್ರೀನಿವಾಸ ಪರಶುರಾಮದೇವರ ಚರಿತ್ರೆ. ಪರಶುರಾಮದೇವರ ಅವತಾರ ಆಗಿದ್ದು ವೈಶಾಖ ಶುದ್ಧ ತೃತೀಯ. ಪರಶುರಾಮದೇವರ ಪತ್ನಿ ಹರಿಣಿ, ಅವರ ಕಾರ್ಯ ವಾಘಾಭಿಮಾನಿ ದೇವತೆಯಾಗಿದ್ದು ಆಗ್ನೇಯ ದಿಕ್ಕಿನಲ್ಲಿ ಆಗ್ನೇಯಂತರ್ಗತನಾಗಿ ಆ ಜೀವರಿಗೆ ನಿದ್ರಾ ಆಲಸ್ಯ ಹಸಿ ತೃಷೆಯನ್ನು ಉಂಟು ಮಾಡುವಂಥದ್ದು. ಈ ಪರಶುರಾಮದೇವರ ಚರಿತ್ರೆಯನ್ನು ಧರ್ಮರಾಜನಿಗೆ ಅಕೃತವರ್ಣ ಎಂಬ ರಾಜರ್ಷಿ ಪರಶುರಾಮದೇವರ ಚರಿತ್ರೆಯನ್ನು ಹೇಳ್ತಾರೆ. ಹೈಹಯ ದೇಶದಲ್ಲಿ ಕಾರ್ತಿ ವೀರ್ಯಾರ್ಜುನ ಅಂತ ರಾಜ ಇರ್ತಾನೆ. ಅವನು ದತ್ತಾತ್ರೇಯ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಿ ತಪಸ್ಸು ಮಾಡಿ ಸಾವಿರ ಬಾಹುಗಳನ್ನು ಪಡೆದಿರ್ತಾನೆ. ಅದಕ್ಕೆ ಅವನನ್ನು ಸಹಸ್ರ ಬಾಹು ಅಂತಲೂ ಕರೆಯೋದು. ಆ ಕಾರ್ತಿ ವೀರ್ಯಾರ್ಜುನ ದಿವ್ಯವಾಗಿರ್ತಕ್ಕಂಥ ಬಂಗಾರದ ವಿಮಾನದಲ್ಲಿ ಅವ್ಯಾಹತವಾಗಿ, ಅಂದರೆ ಏನೂ ತಡೆ ಇಲ್ಲದೆ ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಾನೆ. ಅದರಿಂದ ಅಹಂಕಾರ ಬಂದಿತ್ತು. ಎಲ್ಲ ರೀತಿಯಾಗಿರ್ತಕ್ಕಂಥ ಐಶ್ವರ್ಯವನ್ನು ಪಡೆದಿದ್ದ, ಅದರಿಂದ ಅವನಿಗೆ ಅಹಂಕಾರ ಅನ್ನೋದು ಬಂದಿತ್ತು. ಆ ಕಾರಣಕ್ಕಾಗಿ ದೇವತೆಗಳು, ಋಷಿಗಳು, ಮುನಿಗಳು, ಗಂಧರ್ವರುಗಳು, ಇವರು ಯಾರೆಲ್ಲ ಸಾಧಕರಿದ್ದಾರಲ್ಲ, ಅವರಿಗೆಲ್ಲ ತಪಸ್ಸು ನಡೆಸದೇ ಇದ್ದಂಗೆ ಪೀಡೆ ಕೊಡ್ತಾ ಇದ್ದ. ಎಲ್ಲ ದೇವತೆಗಳು ಪರಮಾತ್ಮನ ಹತ್ರ ಬಂದು ತಮ್ಮ ರಕ್ಷಣೆಗಾಗಿ ಮತ್ತು ಆ ಕಾರ್ತಿ ವೀರ್ಯಾರ್ಜುನ ಸಂಹಾರಕ್ಕಾಗಿ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಭಗವಂತ ತಾನೇ ಭೂಲೋಕದಲ್ಲಿ ಅವತಾರ ಮಾಡಿ ಆ ದುಷ್ಟನನ್ನು ಸಂಹಾರ ಮಾಡ್ತೀನಿ ಅಂತ ದೇವತೆಗಳಿಗೆ ಅಭಯವನ್ನು ಪ್ರದಾನ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಕಾನ್ಯಕುಬ್ಜ ಅನ್ನೋ ಪ್ರದೇಶದಲ್ಲಿ ಗಾದಿ ಅಂತ ರಾಜ ಇರ್ತಾನೆ. ಅವನಿಗೆ ವಿಶ್ವಾಮಿತ್ರ ಮತ್ತು ಸತ್ಯವತಿ ಅಂತ ಇಬ್ಬರು ಮಕ್ಕಳಿರ್ತಾರೆ. ವಿಶ್ವಾಮಿತ್ರನ ಸಹೋದರಿ ಸತ್ಯವತಿ. ಭೃಗುವಂಶದ ರುಚಿಕ ಅನ್ನೋ ಒಬ್ಬ ಶ್ರೇಷ್ಠ ಋಷಿಕುಮಾರ ಆ ಸತ್ಯವತಿಯನ್ನು, ವಿಶ್ವಾಮಿತ್ರರ ಸಹೋದರಿಯನ್ನು ಮದುವೆ ಆಗಬೇಕು ಅಂತ ಬಯಸಿ ಗಾದಿರಾಜನ ಹತ್ರ ಬಂದು ಆ ಬಗ್ಗೆ ವಿನಂತಿಯನ್ನು ಮಾಡ್ಕೋತಾರೆ. ಆವಾಗ ಗಾದಿರಾಜ ರುಚಿಕ ಋಷಿಗೆ ಹೇಳ್ತಾರೆ, ಕನ್ಯಾಶುಲ್ಕದ ರೂಪದಲ್ಲಿ ಒಂದು ನಿಬಂಧನೆಯನ್ನು ಹೇಳ್ತೀನಿ, ನೀ ಆ ನಿಬಂಧನೆಯನ್ನು ಪೂರ್ಣ ಮಾಡಿದ್ರೆ ಆಗ ಆ ಸತ್ಯವತಿಯನ್ನು ನಿನಗೆ ಕೊಟ್ಟು ವಿವಾಹ ಮಾಡ್ತೀನಿ ಈ ರೀತಿಯಾಗಿ. ಆ ನಿಬಂಧನೆ ಏನು ಅಂದರೆ, ಒಂದು ಕಿವಿ ಮಾತ್ರ ಕಪ್ಪಾಗಿರ್ತಕ್ಕಂಥ ಬಿಳಿ ಕುದುರೆ ಸಾವಿರ ಸಂಖ್ಯೆಯಲ್ಲಿ ನನಗೆ ತಂದು ಕೊಡಬೇಕು. ಅದನ್ನು ಕನ್ಯಾಶುಲ್ಕದ ರೂಪದಲ್ಲಿ ನನಗೆ ಕೊಟ್ಟಾಗ ನನ್ನ ಮಗಳಾಗಿರ್ತಕ್ಕಂಥ ಸತ್ಯವತಿಯನ್ನು ನಿನಗೆ ಕೊಟ್ಟು ವಿವಾಹ ಮಾಡಿಕೊಡ್ತೀನಿ ಅಂತ ಗಾದಿರಾಜ ಹೇಳ್ತಾರೆ. ಅದರಂತೆ ರುಚಿಕ ಋಷಿಗಳು ವರುಣನನ್ನು ಬೇಡಿ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಕಿವಿ ಮಾತ್ರ ಕಪ್ಪಾಗಿರಬೇಕು, ಉಳಿದಂತೆ ಬಿಳೆ ಕುದುರೆ, ಆ ರೀತಿಯಾಗಿರ್ತಕ್ಕಂಥ ಸಾವಿರ ಸಂಖ್ಯೆಯಲ್ಲಿ ಕುದುರೆಗಳನ್ನು ತಂದು ಆ ಗಾದಿರಾಜನಿಗೆ ಒಪ್ಪಿಸಿ ಸತ್ಯವತಿಯನ್ನು ವಿವಾಹ ಮಾಡ್ಕೋತಾರೆ. ನಂತರ ತನ್ನ ಆಶ್ರಮದಲ್ಲಿ ರುಚಿಕಮುನಿ ಪತ್ನಿ ಸಹಿತರಾಗಿ ಸುಖದಿಂದ ಇರ್ತಾರೆ. ಹೀಗೆ ಇರಬೇಕಾದ್ರೆ ಒಮ್ಮೆ ಭೃಗು ಋಷಿಗಳು ಮಗನಾಗಿರ್ತಕ್ಕಂಥ ರುಚಿಕನ ಆಶ್ರಮಕ್ಕೆ ಬರ್ತಾರೆ. ಸೊಸೆ ಭಕ್ತಿಯಿಂದ ಮಾವನನ್ನು ಸತ್ಕಾರ ಮಾಡ್ತಾಳೆ, ನಮಸ್ಕಾರ ಮಾಡ್ತಾಳೆ. ಅವಳನ್ನು ಆಶೀರ್ವಾದ ಮಾಡಿ ಭೃಗು ಋಷಿಗಳು ಏನು ಬರಬೇಕು ಕೇಳು, ಅದನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಆವಾಗ ಸತ್ಯವತಿ ತನಗೆ ಮತ್ತು ತನ್ನ ತಾಯಿಗೆ ಪುತ್ರ ಸಂತಾನವನ್ನು ಅನುಗ್ರಹಿಸುವಂತೆ ಪ್ರಾರ್ಥನೆ ಮಾಡ್ತಾಳೆ. ಆವಾಗ ಭೃಗು ಋಷಿಗಳು ಎರಡು ಚರು ಪಾತ್ರೆಯನ್ನು ಕೊಟ್ಟು ಹೇಳ್ತಾರೆ, ನೀನು ಋತುಸ್ನಾನಾನಂತರ ಔದುಂಬರ ವೃಕ್ಷದ ಸೇವೆಯನ್ನು ಮಾಡು, ನಿನ್ನ ತಾಯಿ ಅಶ್ವತ್ಥ ವೃಕ್ಷದ ಸೇವೆಯನ್ನು ಮಾಡಲಿ ಅಂತ ಆಶೀರ್ವಾದ ಮಾಡಿ ಆ ಎರಡು ಚರು ಪಾತ್ರೆಗಳನ್ನು ಸತ್ಯವತಿ ದೇವಿಗೆ ಕೊಡ್ತಾರೆ. ಮೊದಲನೇ ಚರು ಪಾತ್ರೆಯಲ್ಲಿ ವಿಶ್ವನಾಮಕ ಪರಮಾತ್ಮರ ಸನ್ನಿಧಾನ ಇದೆ, ಅದನ್ನು ನೀನು ಉಪಭೋಗ ಮಾಡು, ಸೇವನೆ ಮಾಡು, ಇನ್ನೊಂದನ್ನು ನಿನ್ನ ತಾಯಿಗೆ ಕೊಡು ಅಂತ ಅನುಗ್ರಹಿಸಿ ತಾವು ಹೊರಟು ಹೋಗ್ತಾರೆ ಭೃಗು ಋಷಿಗಳು. ತಾಯಿ ಸತ್ಯವತಿ ಬರ್ತಾಳೆ, ಬಂದು ಹೇಳ್ತಾಳೆ ಆ ಚರು ಪಾತ್ರೆಯನ್ನು ಅದಲು ಬದಲು ಮಾಡೋಣ ಅಂತ ಮಗಳನ್ನು ಕೇಳ್ತಾಳೆ. ಹೇಗೆ ಚರು ಪಾತ್ರೆಯನ್ನು ಅದಲು ಬದಲು ಮಾಡೋಕ್ಕೆ ಹೇಳ್ತಾಳೋ ಅದೇ ರೀತಿಯಾಗಿ ಔದುಂಬರ ವೃಕ್ಷ ಮತ್ತು ಅಶ್ವತ್ಥ ವೃಕ್ಷ ಎರಡು ಸೇವೆಯನ್ನು ಸೂಚನೆ ಮಾಡುತ್ತಲ್ಲ, ಅದರಲ್ಲೂ ಕೂಡ ಪರಸ್ಪರ ಅದರ ಬದಲಾವಣೆ ಮಾಡೋಣ, ಅದರಲ್ಲೂ ಬದಲು ಮಾಡೋಣ ಅಂತ ತಾಯಿ ಕೇಳ್ತಾಳೆ. ಸತ್ಯವತಿ ತಾಯಿ ಮಾತಿಗೆ ಮನಸ್ಸೋತು ಅದೇ ರೀತಿ ಮಾಡ್ತಾಳೆ. ತಾಯಿ ಮೊದಲನೇ ಚರುವನ್ನು, ಮೊದಲನೇ ಪಾತ್ರೆಯಲ್ಲಿ ಏನಿತ್ತಲ್ಲ ಆ ಚರುವನ್ನು ತಿಂತಾಳೆ, ಮತ್ತು ಔದುಂಬರ ವೃಕ್ಷದ ಸೇವೆಯನ್ನು ತಾಯಿ ಮಾಡ್ತಾಳೆ. ಸತ್ಯವತಿ ಎರಡನೇ ಪಾತ್ರೆಯಲ್ಲಿ ಇರ್ತಕ್ಕಂಥ ಚರುವನ್ನು ತಾನು ಸೇವನೆ ಮಾಡ್ತಾಳೆ, ಅಶ್ವತ್ಥ ವೃಕ್ಷದ ಸೇವೆ ಮಾಡ್ತಾಳೆ. ಇಬ್ಬರೂ ಕೂಡ ಸಕಾಲದಲ್ಲಿ ಭೃಗು ಋಷಿಗಳ ಆಶೀರ್ವಾದದಂತೆ ಗರ್ಭವತಿಯರಾಗ್ತಾರೆ. ಮುಂದೊಂದು ದಿನ ಭೃಗು ಋಷಿಗಳು ಮಗನ ಅಂದರೆ ರುಚಿಕರ ಆಶ್ರಮಕ್ಕೆ ಬರ್ತಾರೆ. ದಿವ್ಯ ದೃಷ್ಟಿಯಿಂದ ಚರು ಮತ್ತು ತರು ಅಂದರೆ ವೃಕ್ಷ ಸೇವಾ ಅದೆರಡು ವ್ಯತ್ಯಾಸ ಆಗಿರೋದನ್ನು ದಿವ್ಯ ದೃಷ್ಟಿಯಿಂದ ತಿಳ್ಕೊತಾರೆ. ಸೊಸೆಯನ್ನು ಕುರಿತು ಹೀಗೆ ಹೇಳ್ತಾರೆ, ಕುಸು ಅನ್ಯಾಯ ಮಾಡಿಬಿಟ್ಟಿ ನೀನು ಅಂತ. ಚರು ತರು ಎರಡು ವ್ಯತ್ಯಾಸ ಮಾಡಿದಿ ನೀನು, ಅದರಿಂದ ಏನಾಗ್ತಾ ಇದೆ ಅಂದರೆ ನಿನಗೆ ಹಿಂಸಾರತನಾಗಿರ್ತಕ್ಕಂಥ ಪುತ್ರ ಹುಡ್ತಾನೆ, ನಿನ್ನ ತಾಯಿಗೆ ಶಾಂತ ಸ್ವರೂಪನಾಗಿರ್ತಕ್ಕಂಥ ಕುಮಾರ ಹುಟ್ಟುತ್ತಾನೆ ಅಂತ ಈ ರೀತಿಯಾಗಿ ಅವ್ರು ಹೇಳ್ತಾರೆ. ಆಗ ಸತ್ಯವತಿ ಮಾವನಿಗೆ ನಮಸ್ಕಾರ ಮಾಡಿ ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡಿ ಕೇಳ್ತಾಳೆ, ನನ್ನ ಮಗ ಶಾಂತನಾಗಿರಲಿ, ಮೊಮ್ಮಗ ಕ್ರೂರನಾಗಿರಲಿ ಅಂತ ಈ ರೀತಿಯಾಗಿ ನೀವು ಅನುಗ್ರಹ ಮಾಡಿರಿ ಅಂತ ಪಶ್ಚಾತ್ತಾಪದಿಂದ ಮಾವನನ್ನು ಪ್ರಾರ್ಥನೆ ಮಾಡ್ತಾಳೆ. ಆಗ ಭೃಗು ಋಷಿಗಳು ತಥಾಸ್ತು ಅಂತ ಅನುಗ್ರಹ ಮಾಡ್ತಾರೆ. ಸತ್ಯವತಿ ಜಮದಗ್ನಿಯನ್ನು ಗಾದಿ ಪತ್ನಿಯಾಗಿರ್ತಕ್ಕಂಥವಳು ವಿಶ್ವಾಮಿತ್ರರನ್ನು ಕೂಡ ಆವಾಗ ಹಡಿತಾರೆ. ವಿಶ್ವಾಮಿತ್ರ ಬ್ರಹ್ಮಚರವನ್ನು ಸೇವಿಸಿದ್ದರಿಂದ ಹುಟ್ಟಿದವನು, ಅದರಿಂದ ಜನಿತರಾಗಿದ್ದರಿಂದ ಬ್ರಹ್ಮರ್ಷಿ ಆಗ್ತಾರೆ ಮುಂದೆ ಅಂತ ಕೇಳಿದ್ದೀವಿ. ಇನ್ನು ಜಮದಗ್ನಿ ಮತ್ತು ರೇಣುಕಾ ಮಗ ಆಗಿ ಪರಶುರಾಮ ಅವತಾರ ಮಾಡುವಂಥದ್ದು, ಅವನೇ ಘೋರದಂಡಧರನಾಗಿ ಸಕಲ ದುಷ್ಟಕ್ಷತ್ರಿಯನ್ನು ಕೊಂಡು ಸಂಹಾರ ಮಾಡಿದಂಥದ್ದು. ಜಮದಗ್ನಿ ವೇದ ವೇದಾಂಗ ಪಾರಂಗತನಾಗಿ ಪ್ರಸೇನರಾಜನ ಮಗಳಾಗಿರ್ತಕ್ಕಂಥ ರೇಣುಕೆಯನ್ನ ವಿವಾಹ ಆದ. ಅವರಿಗೆ ರುಮಣ್ವಂತ, ಸುಷೇಣ, ಬಸು, ವಿಶ್ವಾವಸು ಮತ್ತು ಪರಶುರಾಮ ಅಂತ 5 ಜನ ಮಕ್ಕಳು ಆಗೋದು. ಮುಂದೆ ಒಂದು ದಿನ ರೇಣುಕಾ ನರ್ಮದಾ ನದಿಗೆ ಸ್ನಾನಕ್ಕೆ ಅಂತ ಹೋಗಿರ್ತಾಳೆ. ಅಲ್ಲಿ ಜಲಕ್ರೀಡಾರ್ಥನಾಗಿರ್ತಕ್ಕಂಥ ಚಿತ್ರರಥ ಅನ್ನೋ ರಾಜ, ಮೃತ್ತಿಕಾವತಿ ಅಂತ ಒಂದು ದೇಶ, ಅಲ್ಲಿ ಪ್ರಾಂತ್ಯದ ರಾಜ ಚಿತ್ರರಥ ಅವನನ್ನು ನೋಡ್ತಾಳೆ. ಆಗ ರೇಣುಕೆಯ ಮನಸ್ಸು ಸ್ವಲ್ಪ ವಿಕಾರ ಆಗುತ್ತೆ. ಜಮದಗ್ನಿಗಳು ಮಹಾಜ್ಞಾನಿಗಳು, ದಿವ್ಯ ದೃಷ್ಟಿಯುಳ್ಳವರು, ಈ ಬಗ್ಗೆ ಅವರಿಗೆ ಗೊತ್ತಾಗುತ್ತೆ. ಆಶ್ರಮಕ್ಕೆ ಹಿಂದಿರುಗಿ ಬಂದಿರತಕ್ಕಂಥ ರೇಣುಕೆಯನ್ನು ಅವಳ ಮಾನಸಿಕ ವ್ಯಭಿಚಾರವನ್ನೆಲ್ಲ ದಿವ್ಯ ದೃಷ್ಟಿಯಿಂದ ಅರಿತವರು ಸಿಟ್ಟಾಗಿ ತನ್ನ ಸತಿಯನ್ನು ಸಂಹಾರ ಮಾಡುವಂತೆ ಆ ಮಕ್ಕಳಲ್ಲಿ 4 ಮಕ್ಕಳನ್ನು ಕರೆದು ಆಜ್ಞಾಪಿಸ್ತಾರೆ. ಅವರೆಲ್ಲರೂ ಅಂತಹ ಆ ಕಾರ್ಯವನ್ನು ಮಾಡಲಿಕ್ಕೆ ನಿರಾಕರಣೆ ಮಾಡ್ತಾರೆ. ತಾಯಿಯಾಗಿರ್ತಕ್ಕಂಥವಳನ್ನ ಸಂಹಾರ ಮಾಡೋದು ಅಂದರೆ ಘೋರ ಕಾರ್ಯ, ಅಂಥ ಆ ಕಾರ್ಯವನ್ನು ಅವೆಂದಿಗೂ ಮಾಡೋದಿಲ್ಲ ಅಂತ ಆ ಎಲ್ಲ ಪುತ್ರರು, 4 ಜನ ಪುತ್ರರು ಕೂಡ ನಿರಾಕರಣೆ ಮಾಡ್ತಾರೆ. ಆಗ ಜಮದಗ್ನಿಗಳು ಎಲ್ಲ ಮಕ್ಕಳಿಗೆ ನೀವು ಜಡ ಸದೃಶರಾಗಿರಿ, ಜಡಪ್ರಾಯರಾಗಿರಿ ಅಂತ ಶಾಪ ಕೊಡ್ತಾರೆ. ಅದೇ ಸಮಯಕ್ಕೆ ರಾಮ ಅಂದರೆ ಪರಶುರಾಮ ವನದಿಂದ ಬಂದು ಆಶ್ರಮವನ್ನು ಪ್ರವೇಶ ಮಾಡ್ತಾರೆ. ಅವನಿಗೂ ಕೂಡ ಅವನ ತಾಯಿಯನ್ನು ಕೊಲ್ಲುವಂತೆ ಜಮದಗ್ನಿಗಳು ಆಜ್ಞೆ ಮಾಡ್ತಾರೆ. ತತ್ಕ್ಷಣವೇ ತಂದೆ ಹೇಳಿದ ಮಾತು ಅಂತ ಹೇಳಿ ತಾಯಿಯನ್ನು ಪರಶುರಾಮದೇವರು ಸಂಹಾರ ಮಾಡಿಬಿಡ್ತಾರೆ. ಜಮದಗ್ನಿ ಪ್ರೀತನಾಗಿ ಆ ರಾಮನಿಗೆ ಅಂದರೆ ಪರಶುರಾಮನಿಗೆ ವರವನ್ನು ಬೇಡು ಅಂತ ಹೇಳ್ತಾರೆ. ಆಗ ರಾಮ ಅಂದರೆ ಪರಶುರಾಮ, ನನ್ನ ತಾಯಿ ಬದುಕಲಿ, ನಾನೇ ಸಂಹಾರ ಮಾಡಿದ್ದು ಅನ್ನೋದನ್ನು ಮರೆಯಲಿ, ನನ್ನ ಸೋದರರು ಶಾಂತ ಸ್ವಭಾವದವರಾಗಲಿ ಅಂತ ವರವನ್ನು ಕೇಳ್ಕೊತಾರೆ. ಇಂಥ ಪರಶುರಾಮ ಅಥವಾ ಭಾರ್ಗವರಾಮ ಮಹಿಮೆಯನ್ನು ಬ್ರಹ್ಮಾದಿ ದೇವತೆಗಳೇ ಸಾಕಲ್ಲೇ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಅಂಥದನ್ನು ಸಾಮಾನ್ಯರಾದ ನಾವೆಷ್ಟು ತಾನೇ ತಿಳಿಲಿಕ್ಕೆ ಸಾಧ್ಯ ಅಂತ ಮಹಾಮಹಿಮರಾಗಿರ್ತಕ್ಕಂಥವರು ಪರಶುರಾಮ ದೇವರು ಅಂತ ಈ ರೀತಿಯಾಗಿ ಹೀಗೆ ಇರಬೇಕಾದ್ರೆ ಒಂದು ಸಲ ಏನಾಗುತ್ತೆ, ಆ ಮಹಿಷ್ಮತಿ ರಾಜ್ಯದ ರಾಜನಾಗಿರ್ತಕ್ಕಂಥ ಕಾರ್ತಿವೀರ ಅರ್ಜುನ ರಾಜ ಏನಿದೆ ಅಂದ, ಅವನು ಬೇಟೆ ಆಡ್ತಾ ಹೀಗೆ ಜಮದಗ್ನಿ ಆಶ್ರಮಕ್ಕೆ ಬರ್ತಾನೆ. ಬಂದು ದಣಿವಾರಿಸ್ಕೊಳ್ಳಿಕ್ಕೆ ಅಂತೇಳಿ ಆಶ್ರಮದಲ್ಲಿ ಸೈನ್ಯದೊಂದಿಗೆ ಸ್ವಲ್ಪ ಕಾಲ ತಂಗಿರ್ತಾರೆ, ವಾಸ ಮಾಡ್ತಾರೆ. ಆಗ ಜಮದಗ್ನಿ ಋಷಿಗಳು ತಮ್ಮ ಕಡೆ ಇರತಕ್ಕಂಥ ಕಾಮಧೇನುವನ್ನು ಪ್ರಾರ್ಥಿಸಿ ಇವರಿಗೆಲ್ಲ ಮೃಷ್ಟಾನ್ನ ಭೋಜನವನ್ನು ಮಾಡಿಸ್ತಾರೆ. ಇದನ್ನೆಲ್ಲ ಕಂಡ ಕಾರ್ತಿವೀರ್ಯ ಅರ್ಜುನ ಆ ಕಾಮಧೇನುವನ್ನು ಬಲವಂತವಾಗಿ, ಋಷಿಗಳ ವಿರೋಧ ಇದ್ದರೂ ಕೂಡ ಅದನ್ನು ಅಪಹರಿಸಿಕೊಂಡು ತನ್ನ ಮಹಿಷ್ಮಿತಿ ರಾಜ್ಯಕ್ಕೆ ವಾಪಸ್ ಹೋಗ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಪರಶುರಾಮ ಅಂದರೆ ರಾಮ ಅಲ್ಲಿರಲ್ಲ, ಆಶ್ರಮಕ್ಕೆ ವಾಪಸ್ ಬಂದ ಮೇಲೆ ತಂದೆಯಿಂದ ಈ ವಿಷಯ ಎಲ್ಲ ತಿಳಿದು ಕೂಡಲೇ ಅವನಿಗೆ ಭಾರಿ ಕೋಪ ಬರುತ್ತೆ. 17 ಅಕ್ಷೋಹಿಣಿ ಸೈನ್ಯವನ್ನು ಅಪಹಾರ ಮಾಡಿಕೊಂಡು ಹೋಗಿ ಯುದ್ಧ ಮಾಡಿ ಅವನ ಜೊತೆ ಆ ಎಲ್ಲ ಸೈನಿಕರನ್ನು ಸಂಹಾರ ಮಾಡಿ ಬರ್ತಾನೆ. ಕಾರ್ತಿವೀರ್ಯಾರ್ಜುನ ತನ್ನ ಸಹಸ್ರ ಬಾಹುಗಳಿಂದ ಯುದ್ಧ ಮಾಡಿದ್ರು, ಈ ಪರಶುರಾಮ ಒಂದೇ ಧನಸ್ಸಿನಿಂದ 500 ಬಾಣಗಳನ್ನು ಬಿಟ್ಟು ಎಲ್ಲವರನ್ನು ಕೂಡ ತುಂಡರಿಸಿದ್ರು ಅಂತ ಕೇಳ್ತೀವಿ. ಆ ಪರಶುರಾಮ ಅವು 1000 ಬಾಹುಗಳನ್ನು ಕೂಡ ಕಡಿದು ಹಾಕ್ತಾನೆ. ಆಮೇಲೆ ಕಾಮಧೇನುವನ್ನು ಕೂಡ ಬಿಡಿಸ್ಕೊಂಡು ಬಂದು ತಂದೆಗೆ ಒಪ್ಪಿಸ್ತಾನೆ. ಬಂದು ಎಲ್ಲ ಯುದ್ಧದ ಸನ್ನಿವೇಶ ಎಲ್ಲ ಏನಾಯಿತು ಅಂತ ಅದನ್ನೆಲ್ಲ ತಂದೆಗೆ ತಿಳಿಸ್ತಾನೆ. ಆಗ ಜಮದಗ್ನಿಗಳು ಹೇಳ್ತಾರೆ, ನಾವು ಬ್ರಾಹ್ಮಣರು ಯಾವಾಗಲೂ ಪೂಜ್ಯರಾಗಿರೋದು ಕ್ಷಮಾಗುಣದಿಂದ, ಇದರಿಂದನೇ ಬ್ರಾಹ್ಮಣದ ತೇಜಸ್ಸು ಅಂತೇಳಿ ಪ್ರಕಾಶಮಾನವಾಗಿರುತ್ತೆ. ನೀ ರಾಜನ ಬ್ರಹ್ಮ ಅಂದರೆ ರಾಜನ ವಧೆ ಮಾಡಿದ್ರಿಂದ ನಿಮಗೆ ಬ್ರಹ್ಮ ಹತ್ಯಾ ದೋಷಕ್ಕಿಂತಲೂ ಹೆಚ್ಚಿನ ದೋಷ ಅನ್ನೋದು ಬಂದಿದೆ. ಆದ್ದರಿಂದ ನೀವು 1 ವರ್ಷ ತೀರ್ಥಯಾತ್ರೆ ಮಾಡಿ ಪರಮಾತ್ಮನನ್ನು ಚಿಂತನೆ ಮಾಡಿ ಪಾವನನಾಗಿ ಪರಮ ಪವಿತ್ರನಾಗಿ ನೀನು ವಾಪಸ್ ಬಾ ಅಂಥೇಳಿ ಪರಶುರಾಮನಿಗೆ ಜಮದಗ್ನಿಗಳು ಹೇಳ್ತಾರೆ. ಅದೇ ರೀತಿಯಾಗಿ ತಂದೆಯ ವಚನವನ್ನು ಶಿರಸಾವಹಿಸಿ ಲೋಕ ಶಿಕ್ಷಣಾರ್ಥವಾಗಿ ಆ ಭಾರ್ಗವರಾಮ ಅಥವಾ ಪರಶುರಾಮ ತೀರ್ಥಯಾತ್ರೆಯನ್ನು ಪೂರೈಸಿ ಮತ್ತೆ ಆಶ್ರಮಕ್ಕೆ ಬಂದರು ಅಂಥೇಳಿ ಈ ರೀತಿಯಾಗಿ ಕಥೆಯನ್ನು ಕೇಳ್ತೀವಿ. ಹಿಂದೆ ಯುದ್ಧದಲ್ಲಿ ಮಡಿದಿರ್ತಕ್ಕಂಥ ಕಾರ್ತಿ ವೀರಾರ್ಜುನ ಸುತರೆಲ್ಲ ಸೇಡು ತೀರಿಸ್ಕೋಬೇಕು ಅಂತ ಕಾಯ್ತಾ ಇರ್ತಾರೆ. ಒಂದಿನ ಆಶ್ರಮದಲ್ಲಿ ಜಮದಗ್ನಿ ಮತ್ತು ರೇಣುಕೆ ಅವರು ಹೊರತು ಪುತ್ರರು ಇಲ್ಲದೇ ಇರೋದನ್ನು ನೋಡಿ ಆಶ್ರಮಕ್ಕೆ ಬಂದು ಆ ಜಮದಗ್ನಿಯನ್ನು ಸಂಹಾರ ಮಾಡಿ ಹೋಗ್ಬಿಡ್ತಾರೆ. ರೇಣುಕೆ ಅವಾಗ ಬಹಳ ದುಃಖಪಟ್ಟು ಅಳತಾಳೆ. ಆಮೇಲೆ ಸಹೋದರರಿಗೆ ಪರಶುರಾಮ ಅದನ್ನೆಲ್ಲ ವಿಷಯ ಹೇಳಿ, ನನ್ನ ತಾಯಿಯನ್ನು ನೀವು ಹೆಂಗಾರು ಮಾಡಿ ನೀವು ಕಾಪಾಡ್ರಿ, ನಾನು ಬರ್ತೀನಿ ಅಂತ ಹೇಳಿ ದುಷ್ಟ ಕ್ಷತ್ರಿಯರ ಕುಲವನ್ನೆಲ್ಲ ನಾಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಮಹಿಷ್ಮತಿ ನಗರಕ್ಕೆ ಬರ್ತಾನೆ. ರಣರಂಗದಲ್ಲಿ ಸಾಕಷ್ಟೆಲ್ಲ ಯುದ್ಧ ಮಾಡಿ 21 ಸಲ ಭೂಪ್ರದಕ್ಷಿಣೆ ಮಾಡಿ ಎಲ್ಲ ದುಷ್ಟಕ್ಷತ್ರಿಯರನ್ನು ಕೂಡ ಪರಶುರಾಮರೂಪಿ ಪರಮಾತ್ಮ ಅವ್ರನ್ನೆಲ್ಲ ಸಂಹಾರ ಮಾಡ್ತಾನೆ. ಆಮೇಲೆ ಸೆಮಂತ ಪಂಚಕ ಅಂಥೇಳಿ ಆ ಕುರುಕ್ಷೇತ್ರದಲ್ಲಿ ಬಂದು ಅಲ್ಲಿ ಭಾರ್ಗವರಾಮ ತಂದೆಗೆ ಅಲ್ಲಿ ತರ್ಪಣವನ್ನು ಕೊಟ್ಟು ಮತ್ತೆ ಆಶ್ರಮ ಸೇರಿದ ಅಂತ ಈ ರೀತಿಯಾಗಿ ಅವನ ಕಥೆಯನ್ನು ಕೇಳ್ತೀವಿ. ಇಂಥ ಪರಶುರಾಮ ಈಗಲೂ ಕೂಡ ಮಹೇಂದ್ರ ಪರ್ವತದಲ್ಲಿ ಶಾಂತನಾಗಿ ನೆಲೆಸಿ ನಿರ್ವೈರನಾಗಿ ತಪಸ್ಸನ್ನು ಆಚರಣೆ ಮಾಡ್ತಾನೆ. ಇಂತಹ ಭೃಗುಕುಲದಲ್ಲಿ ಜನಿಸಿ ಭೂಭಾರ ಇಳಿಸ್ಲಿಕ್ಕಾಗಿ ಸುಜನರನ್ನು ಸಲಹಲಿಕ್ಕಾಗಿ ಅವತಾರ ಮಾಡಿರ್ತಕ್ಕಂಥ ಪರಶುರಾಮ ರೂಪಿ ಪರಮಾತ್ಮನನ್ನು ವಿಶೇಷವಾಗಿ ನಮಸ್ಕಾರ ಮಾಡಬೇಕು. ಈ ಪರಶುರಾಮ ರೂಪವನ್ನು ಎಲ್ಲಿ ಉಪಾಸನೆ ಮಾಡಬೇಕು ಅದರ ವೈಶಿಷ್ಟ್ಯವನ್ನು ಹೇಳಬೇಕಾದ್ರೆ ಭಾಗವತ ನಾರಾಯಣ ವರ್ಮದಲ್ಲಿ ತಿಳಿಸ್ಕೊಡ್ತಾರೆ. ರಾಮೋ ಅದ್ರಿಕೂಟೇಶು ಅವ್ಯಾತಂತ, ಪರ್ವತಾಗ್ರದಲ್ಲಿ ಪರಶುರಾಮನಾಗಿ ರಕ್ಷಿಸು ಅಂತ. ಇಲ್ಲಿ ವೇದವ್ಯಾಸರು ರಾಮೋ ಅದ್ರಿಕೂಟೇಶು ಅವ್ಯಾತ್ ಅಂದರೆ ಪರಶು ಅಂತ ಹೇಳಿಲ್ಲ, ರಾಮ ಅಂತಲೇ ಉಲ್ಲೇಖ ಮಾಡ್ತಾರೆ. ಪರಶು ಅನ್ನೋ ಶಬ್ದವನ್ನು ಬಿಟ್ಟಿದ್ದಾರೆ. ಪರಶು ಅಂತ ಹೇಳಿದರೆ ಅರ್ಥ ಕೊಡಲಿ ಅಂತ, ಕೊಡಲಿ ಕಟ್ಟಿಗೆ ಕಡಿತೀವಲ್ಲ ಕೊಡಲಿ, ದುಷ್ಟರ ದಮನಕ್ಕಾಗಿ. ಹಾಗಾದರೆ ಪರಶು ಶಬ್ದ ಬಿಟ್ಟು ರಾಮ ಅಂತ ಇಷ್ಟೇ ಪ್ರಯೋಗ ಮಾಡಿರೋದು ಔಚಿತ್ಯ ಏನು? ವೇದವ್ಯಾಸದೇವರು ಈ ರೀತಿಯಾಗಿ ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂತ ಕೇಳಿದ್ರೆ, ಅಭಯ ನೀಡಲಿಕ್ಕೆ ಹೊರಟಿರ್ತಕ್ಕಂಥ ಸ್ತುತಿಯಲ್ಲಿ ಪರಶು ಅಥವಾ ಕೊಡಲಿ ಸೇರಿದ್ರೆ ಅದನ್ನು ನೋಡಿ ಆ ರೂಪವನ್ನು ನೋಡಿ ಭಕ್ತರು ಹೆದರ್ಕೊಂಡು ಬಿಡ್ತಾರೇನೋ ಅಂತ ರಾಮ ಅಂತ ಮಾತ್ರ ಹೇಳ್ತಾರೆ, ಪರಶು ಅಂತ ಹೇಳಿಲ್ಲ ಅಂತ ಈ ರೀತಿಯಾಗಿ ತಿಳಿಸೋದು. ದುಷ್ಟ ಕ್ಷತ್ರಿಯರ ರುಂಡ ಮುಂಡಗಳನ್ನೆಲ್ಲ 21 ಬಾರಿ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿ ಸಂಚಾರ ಮಾಡಿ ಚಂಡಾಡಿದ ಪರಶುರಾಮ ಇಂದಿಗೂ ಭಕ್ತರನ್ನು ಅನುಗ್ರಹ ಮಾಡ್ತಾ ಪರ್ವತಗಳಲ್ಲಿ ನೆಲೆಸಿದ್ದಾನಂತೆ. ಆದರೆ ಅವನ ಕೈಯಲ್ಲಿ ಪರಶುವನ್ನು ಧರಿಸಿಲ್ಲ ಅಂತೆ, ಕೆಳಗೆ ಇಟ್ಟಿದ್ದಾನಂತೆ ಅಂತ ಹೇಳ್ತಾರೆ. ಅಸ್ತೇ ಅದ್ಯಾಪಿ ಮಹೇಂದ್ರಾದೋ ನಿಸ್ತದಂಡ ಪ್ರಶಾಂತದೀಹಿ ಉಪನೀಯಮಾನಃ ಚರಿತ ಸಿದ್ಧ ಗಂಧರ್ವಚಾರಣೈಹಿ ಅಂತ ಭಾಗವತ 9 ಸ್ಕಂದದಲ್ಲಿ ಹೇಳ್ತಾರೆ. ಪರಶುವನ್ನು ಕೆರಳಗೇರಿಸಿ ಪ್ರಶಾಂತನಾಗಿ ಇರ್ತಕ್ಕಂಥ ಪರಶುರಾಮನನ್ನು ಸಿದ್ಧರು ಚಾರಣರು ಗಂಧರ್ವರು ಎಲ್ಲರೂ ಕೂಡ ನಿತ್ಯ ಸ್ತೋತ್ರ ಮಾಡ್ತಿದ್ದಾರೆ. ಇಂಥ ಪರಶುರಾಮನನ್ನು ಅದ್ರಿಕೂಟ ಅಂದರೆ ಪರ್ವತಗಳ ಗುಂಪು ಅಲ್ಲಿ ಸ್ಮರಣೆ ಮಾಡಬೇಕು ಅಂತ. ಯಾಕೆ ಅಲ್ಲಿ ಸ್ಮರಣೆ ಮಾಡಬೇಕು ಅಂತಂದರೆ ಅದರ ಔಚಿತ್ಯ ಏನು ಅಂದರೆ ಪರ್ವತಗಳ ಗುಂಪಿನಿಂದ ಬರ್ತಕ್ಕಂಥ ಭಯ ಪರಿಹಾರಕ್ಕಾಗಿ ಪ್ರಾರ್ಥನೆ ಅಂತ. ಅದಕ್ಕೊಂದು ಉದಾಹರಣೆ ಕೊಡಬೇಕು ಅಂತಾದರೆ ಬದರಿ ಯಾತ್ರೆಯ ಪ್ರಸಂಗದಲ್ಲಿ ಅಥವಾ ಟ್ರೆಕ್ಕಿಂಗ್ ಚಾರಣ ಅಂತ ಏನು ಹೇಳ್ತೀವಿ ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಪರ್ವತ ಅಥವಾ ಬಂಡೆಗಳ ಅಪ್ಪಳಿಸುವ ಭೀತಿ, ಅದನ್ನೇ ಲ್ಯಾಂಡ್ ಸ್ಲೈಡಿಂಗ್ ಅಂತ ಕರಿತೀವಿ. ಆ ರೀತಿಯಾಗಿ ಅದಕ್ಕೆ ಈ ಪ್ರಾರ್ಥನೆ ಅಂತ. ಆವಾಗ ನಮಗೆ ಸಂಶಯ ಬರ್ತಾ ಇದೆ, ಈ ಪ್ರಾರ್ಥನೆ ಅನ್ನೋದು ಸಾರ್ವಕಾಲಿಕವಾಗಿ ಮಾಡುವಂಥದ್ದಲ್ಲ. ಬದರಿ ಯಾತ್ರೆ ಅಂದರೆ ಜೀವನದಲ್ಲಿ ಒಂದು ಬಾರಿಯೋ ಎರಡು ಬಾರಿಯೋ ನಾಲ್ಕು ಬಾರಿಯೋ ಮಾತ್ರ ಹೋಗುವಂಥದ್ದು. ಸಾರ್ವಕಾಲಿಕವಾಗಿ ಉಪಾಸನೆ ಮಾಡೋದು ಹೇಗೆ ಅಂತ ಬಂದರೆ ಹೇಳ್ತಾರೆ ಇಲ್ಲಿ, ಅದ್ರಿ ಅಂದರೆ ಪರ್ವತ ಅಂತಲೇ ಆಗಬೇಕು ಅಂತೇನಿಲ್ಲ, ನಿತ್ಯ ಜೀವನದಲ್ಲಿ ಎದುರಾಗ್ತಕ್ಕಂಥ ನಾನಾ ರೀತಿಯ ಸಮಸ್ಯೆಗಳು ಅಂತ. ಹಾಗಾದ್ರೆ ಈ ಸಂಸಾರ ಅಂದರೆ ಹೇಗಿದೆ ಅಂತ ಕೇಳಿದ್ರೆ ಹರಿಕಥಾಂಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಬಿಂದು ಮಾತ್ರ ಸುಖ ಅನುಭವ ಪರ್ವತಕ್ಕೆ ಸಮ ದುಃಖ ಅಂತ. ಹಾಗೆ ನಮಗೆ ಸಂಸಾರದಲ್ಲಿ ದುಃಖ ಎಟ್ಟಿದೆ ಅಂದರೆ ಪರ್ವತಕ್ಕೆ ಸಮ. ಅದಕ್ಕೆ ಅಂಥ ಪರ್ವತ ಕೂಟಗಳಲ್ಲಿ ಅಂದರೆ ಸಂಸಾರದಲ್ಲಿ ಸಾಕಬೇಕಾದ್ರೆ ನಮಗೆ ಪರಶುರಾಮ ರೂಪಿ ಪರಮಾತ್ಮನ ಉಪಾಸನೆ ಇರೋದು ಅತ್ಯಂತ ಅಗತ್ಯ. ಇದು ಒಂದು ರೀತಿ ಚಿಂತನೆ. ಇನ್ನೊಂದು, ಶಾಸ್ತ್ರ ಮಾರ್ಗದಲ್ಲಿ ಸಾಗುವಾಗ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ಬೆಟ್ಟದಷ್ಟಿರೋದು. ಅಜ್ಞಾನ ಅನ್ನೋ ಬೆಟ್ಟ ಎದುರಾದಾಗ ಅದರ ಪರಿಹಾರ ಅಜ್ಞಾನ ಇರ್ಬೋದು ಅಥವಾ ಸಂಶಯ ಜ್ಞಾನ ಇರ್ಬೋದು, ಆ ಬೆಟ್ಟ ಎದುರಾದಾಗ ಪರಿಹಾರದ ಮಾರ್ಗ ಹೇಗೆ ಅಂತ, ನಿಶ್ಚಯ ಜ್ಞಾನವನ್ನು ಯಾವ ರೀತಿಯಾಗಿ ಪಡ್ಕೋಬೇಕು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಸಾಧಕನಾದವನಿಗೆ ತಿಳಿಯೋದಿಲ್ಲ. ಯಾಕಂದರೆ ಪರಶುರಾಮನನ್ನು ಉಪಾಸನೆ ಮಾಡಿದ್ರೆ ಮಾತ್ರ ತಿಳಿಯುತ್ತೆ. ಯಾಕಂದರೆ ಅಜ್ಞಾನ ಅನ್ನೋ ಪರ್ವತಗಳನ್ನು ಕೊಚ್ಚಿ ಹಾಕುವ ಜ್ಞಾನ ಸೂರ್ಯ ಅಂದರೆ ಸಾಕ್ಷಾತ್ ಭಗವಂತ ಪರಶುರಾಮ ಅಂತ ಈ ರೀತಿಯಾಗಿ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ ದುಷ್ಟ ಕ್ಷತ್ರಿಯರೆಂಬ ಕತ್ತಲೆಯನ್ನು ಸೂರ್ಯನಂತೆ ಮತ್ತೆ ಮತ್ತೆ ನಾಶಗೊಳಿಸುವ ಜ್ಞಾನ ಸೂರ್ಯ ಅಂದರೆ ಪರಶುರಾಮ ಅಂತ ಈ ರೀತಿಯಾಗಿ. ಭೀಷ್ಮಾಚಾರ್ಯರ ಗುರುಗಳು ಪರಶುರಾಮ. ಅದಕ್ಕೆ ಭಯ ಅನ್ನೋದು ಸಂಸಾರದಲ್ಲಿ ಹೇಗಿದೆ ಅಂದರೆ ಅದನ್ನು ಭರ್ತೃಹರಿ ನೀತಿಶತಕದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾನೆ. ಭೋಗೇ ರೋಗ ಭಯಂ ಕುಲೇ ಚ್ಯುತಿ ಭಯಂ ವಿತ್ತೆ ನೃಪಾಲಾದ್ ಭಯಂ. ನಾವು ಏನಾರು ಭೋಗ ಮಾಡೋಣ ಅಂತಾದರೆ ರೋಗ ಬಂದ್ಬಿಡತ್ತೇನೋ ಅಂತ ಭಯ. ಕುಲೇ ಚ್ಯುತಿ ಭಯಂ, ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೀವಿ ನಮ್ಮ ಕುಲಕ್ಕೆ ಏನು ಕಳಂಕ ತಟ್ಟತ್ತೋ ಅಂತ ಭಯ. ವಿತ್ತೆ ನೃಪಾಲಾದ್ ಭಯಂ, ಬೇಕಾದಷ್ಟು ಸಂಪತ್ತಿದೆ ಅನುಭವಿಸೋಣ ಅಂತ ಹೇಳಿದ್ರೆ ಯಾವ ರಾಜ ತೆರಿಗೆ ರೂಪದಲ್ಲಿ ವಸೂಲಿ ಮಾಡ್ತಾನೋ ಅಥವಾ ಇನ್ಕಮ್ ಟ್ಯಾಕ್ಸ್ನವರು ಬರ್ತಾರೋ ಹತ್ರ ಶತ್ರುಗಳು ಬರ್ತಾರೋ ಸಾಲ ಕೇಳೋರು ಬರ್ತಾರೋ ಈ ರೀತಿಯಾಗಿರ್ತಕ್ಕಂಥ ಭಯ. ಮಾನೇ ದೈನ್ಯವನಂ, ದೈನ್ಯ ಭಯಂ ಅಂದರೆ ಸನ್ಮಾನ, ಅಂದರೆ ಆ ಇನ್ನೊಬ್ಬರಿಂದ ಏನಾರೋ ಒಂದು ಒಳ್ಳೆಯದನ್ನು ಹೇಳಿಸ್ಕೋಬೇಕು ಹೊಗಳಿಸ್ಕೋಬೇಕು ಅಂದರೆ ಮತ್ತೊಬ್ಬರಿಗೆ ತಲೆಬಾಗುವ ಪ್ರಸಂಗ ಬರುತ್ತೇನೋ ಅಂತ ಭಯ. ರೂಪೇ ಜರಯಾ ಭಯಂ, ಬಹಳ ಸೌಂದರ್ಯ ಇದೆ ಅಂದರೆ ಉಪ್ಪು ಬಂದು ಆವರಿಸಿ ಸೌಂದರ್ಯ ಅನ್ನೋದು ಕ್ಷಣಕ್ಕೆ ಅದು ಹೋಗ್ಬಿಡತ್ತೆ ಅಂತ ಭಯ. ಶಾಸ್ತ್ರೇ ವಾದ ಭಯಂ, ಅಂದರೆ ನಾವು ಶಾಸ್ತ್ರದಲ್ಲಿ ವಾದ ಮಾಡೋಣ ಅಂತಾದರೆ ನಮಗಿಂತ ಪ್ರಕಾಂಡ ಪಂಡಿತರು ವಾದ ಮಾಡಿ ನಮ್ಮನ್ನು ಸೋಲಿಸ್ಬಿಡ್ತಾರೋ ಅಂತ ಭಯ. ಹೀಗೆ ಎಲ್ಲ ಹಂತದಲ್ಲೂ ಕೂಡ ನಮಗೆ ಭಯ ಅನ್ನೋದಿರೋದು. ಕಾಯೇ ಕೃತಾಂತಾದ್ ಭಯಂ, ಶರೀರಕ್ಕೆ ಮರಣದ ಭಯ, ಎಲ್ಲಿ ಯಾವತ್ತು ಮರಣ ಬಂದ್ಬಿಡತ್ತೋ ಅಂತ ಭಯ. ಹೀಗೆ ಸರ್ವಂ ವಸ್ತು ಭಯಾವಂ ಭೂವಿ ನೃಡಾಮ್ ಅಂತ ಈ ಭೂಮಿಯಲ್ಲಿ ಎಲ್ಲ ರೀತಿ ಅಂದರೆ ಸಂಸಾರದಲ್ಲಿದ್ದಾಗ ಇಷ್ಟು ರೀತಿಯಾಗಿರ್ತಕ್ಕಂಥ ಭಯ ಇದೆ. ಅದಕ್ಕೆ ಅಭಯ ಯಾವುದು ಅಂದರೆ ವೈರಾಗ್ಯ ಏವಂ ಅಭಯಂ ಅಂತ. ವಿಷಯ ಸುಖಗಳಲ್ಲಿ ವೈರಾಗ್ಯ ಹೊಂದೋದೇ ಅಭಯ. ಆ ವೈರಾಗ್ಯ ಬರಬೇಕು ಅಂತಾದರೆ ಪರಶುರಾಮರೂಪಿ ಪರಮಾತ್ಮನನ್ನು ವಿಶೇಷವಾಗಿ ಉಪಾಸನೆ ಮಾಡಬೇಕು.